ಯಂತ್ರೋಪಕರಣ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರು. ನಮಸ್ಕಾರ ಸರ್. ಈ ಕೃಷಿ ಯಂತ್ರೋಪಕರಣ ಬಳಕೆಯ ಮಹತ್ವ ಎಷ್ಟರ ಮಟ್ಟಿಗೆ ಸದ್ಯದಲ್ಲಿ ಇದೆ? ಹಲವಾರು ಕೃಷಿ ಚಟುವಟಿಕೆಗಳನ್ನ ರೈತರು ಮಾಡ್ತಾರೆ. ಸಾಮಾನ್ಯವಾಗಿ ಎತ್ತುಗಳನ್ನು ಬಳಸ್ತಾರೆ, ಟ್ರ್ಯಾಕ್ಟರ್ಗಳನ್ನು ಬಳಸ್ತಾ ಇರ್ತಾರೆ. ಯಾವ ಬಗೆಯ ಕೃಷಿ ಯಂತ್ರೋಪಕರಣಗಳು ರೈತರಿಗೆ ಅನುಕೂಲ ಆಗಿದ್ದಾವೆ ಸ್ವಲ್ಪ ವಿವರವನ್ನು ಕೊಡಿ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಕೆ ವಿ ಅಂತ. ಕೃಷಿ ಯಂತ್ರೋಪಕರಣಗಳ ಬಳಕೆ ಅಂತ ಒಂದು ವಿಷಯ ಬಂದಾಗ ನಮಗೆ ಈ ರೈತರಿಗೆ ಮನವರಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಈ ರೈತರು ಹೆಚ್ಚಿನ ಆದಾಯ ಪಡೀಲಿಕ್ಕೆ ಸಾಮಾನ್ಯವಾಗಿ ಸುಧಾರಿತ ಬೀಜ ಗೊಬ್ಬರ ಇವುಗಳನ್ನು ಬಳಸ್ತಾ ಇರ್ತಾರೆ. ಇವುಗಳ ಜೊತೆಗೆ ಈ ನಮ್ಮ ಕೃಷಿ ಯಂತ್ರೋಪಕರಣಗಳ ಬಳಕೆಯ ಅನಿವಾರ್ಯತೆ ತುಂಬ ಹೆಚ್ಚಿಗೆ ಅನಿಸಿದೆ. ಸಾಮಾನ್ಯವಾಗಿ ಈ ಒಂದು ಯಂತ್ರೋಪಕರಣಗಳು ಯಾಕೆ ಬಳಸಬೇಕಂತ ಒಂದು ವಿಷಯ ಬಂದಾಗ ಈ ಕೂಲಿ ಆಳುಗಳ ಸಮಸ್ಯೆ ನಮಗೆ ಹೆಚ್ಚಾಗಿರ್ತದೆ. ಅದೇ ರೀತಿ ನಿಗದಿತ ಸಮಯದಲ್ಲಿ ಈ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾಗಿರ್ತದೆ. ಅಂಥ ಒಂದು ಸಂದರ್ಭಗಳಲ್ಲಿ ಕೃಷಿ ಭೂಮಿಯನ್ನು ಸಿದ್ಧತೆ ಮಾಡತಕ್ಕಂಥ ಒಂದು ಅನಿವಾರ್ಯತೆಯೂ ನಮಗೆ ಕಂಡುಬಂದಿದೆ. ಯಾವುದೇ ನಾವು ಬೆಳೆ ಬೆಳಿಬೇಕಾದ್ರೆ ಮೊದಲನೆಯದಾಗಿ ಭೂಮಿಯನ್ನು ಹದಗೊಳಿಸಲೇಬೇಕಾಗುತ್ತದೆ. ಗಟ್ಟಿಯಾದ ಮಣ್ಣಿನಲ್ಲಿ ನಮಗೆ ಬೆಳೆ ಬೆಳೆಯಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮಗೆ ಕಪ್ಪು ಮಣ್ಣು ಇರಲಿ ಕೆಂಪು ಮಣ್ಣು ಇರಲಿ ಭೂಮಿಯನ್ನು ಹದಗೊಳಿಸಿ ನಂತರ ಅದನ್ನ ಅರಗುವಿಕೆ ಮಾಡಿ ಅಲ್ಲಿಂದ ನಾವೇನಂತಂದ್ರೆ ಈ ಎತ್ತುಗಳ ಚಾಲಿತ ಇರಬಹುದು, ಕೃಷಿ ಯಂತ್ರೋಪಕರಣಗಳಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು ಕೂಡ ಇರಬಹುದು, ಅವನ್ನ ನಾವು ಸುಧಾರಿತ ಉಪಕರಣಗಳಾಗಿ ನಾವು ಬಳಸಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಕಡಿಮೆ ಸಮಯದಲ್ಲಿ ನಮಗೆ ಈ ಒಂದು ಹೆಚ್ಚಿನ ಒಂದು ಕೆಲಸ ನಿರ್ವಹಿಸಬೇಕಾಗ್ತದೆ. ಅದೇ ರೀತಿ ಈ ಒಂದು ಕೆಲಸಗಳನ್ನು ಕೈಗೊಂಡಾಗ ನಮಗೇನಿಸ್ತದೆ, ಹಣದ ಉಳಿತಾಯದ ಜೊತೆಗೆ ರೈತರಿಗೆ ಸಮಯದ ಉಳಿತಾಯ ಕೂಡ ಆಗಬೇಕಾಗಿದೆ. ಈ ಒಂದು ದಿಸೆಯಲ್ಲಿ ಈ ಕೃಷಿ ಯಂತ್ರೋಪಕರಣಗಳ ಬಳಕೆ ಬಹಳಷ್ಟು ಮಹತ್ವ ಪಡ್ಕೊಂಡು ಬಂದಿದೆ. ಪ್ರಮುಖವಾಗಿ ಹೇಳಬೇಕಂತಂದ್ರೆ ಈ ರಾಶಿ ಯಂತ್ರ, ಕಟಾವು ಯಂತ್ರ, ಭೂಮಿ ಸಿದ್ಧತೆ ಯಂತ್ರ, ಇವುಗಳಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ವಿವಿಧ ಬಗೆಯ ಯಂತ್ರೋಪಕರಣಗಳನ್ನು ಪರೀಕ್ಷೆ ಮಾಡಿ ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಯಂತ್ರೋಪಕರಣಗಳನ್ನು ಬಹಳಷ್ಟು ಬಿಡುಗಡೆ ಮಾಡಿದ್ದಾರೆ. ಇಂಥ ಒಂದು ಉಪಕರಣಗಳ ಒಂದು ಮಾಹಿತಿ ನನಗೆ ಇವತ್ತಿನ ದಿವಸ ಇಲ್ಲಿ ಕೊಡಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ. ಈ ಉಪಕರಣಗಳ ಅವಶ್ಯಕತೆ ಬಹಳ ಕಂಡು ಬಂದಿದೆ. ಈಗ ಹೇಳಿ ಸರ್, ರೈತರು ಸಾಮಾನ್ಯವಾಗಿ ವಿವಿಧ ಬಗೆಯ ಕೃಷಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಹಾಗಾದರೆ ಮುಖ್ಯವಾಗಿ ಯಾವ ಬಗೆಯ ಕೃಷಿ ಉಪಕರಣಗಳನ್ನು ರೈತರು ಬಳಸಬೇಕು, ರೈತರಿಗೆ ಯಾವ ರೀತಿ ಅನುಕೂಲತೆಗಳು ಆಗ್ತವೆ? ಸಾಮಾನ್ಯವಾಗಿ ರೈತರು ಈ ನಮ್ಮ ಬೆಳೆಗಳನ್ನು ಬೆಳಿಬೇಕಂತ ಒಂದು ಸಂದರ್ಭದಲ್ಲಿ ಎತ್ತುಗಳನ್ನು ಬಳಸ್ತಾರೆ, ಟ್ರ್ಯಾಕ್ಟರ್ಗಳನ್ನು ಬಳಸ್ತಾರೆ, ಪವರ್ ಟಿಲ್ಲರ್ ಬಳಸ್ತಾರೆ, ಅಂದರೆ ಶಕ್ತಿಯ ಮೂಲವಾಗಿ ಅವುಗಳಿಗೆ ಹೊಂದಿರತಕ್ಕಂಥ ಈ ಯಂತ್ರೋಪಕರಣಗಳನ್ನು ನಾವು ಬಳಸಿ ನೋಡಿದಾಗ ಮಣ್ಣು ಹದಗೊಳಿಸಬೇಕಾದ್ರೆ ಎತ್ತುಗಳ ಚಾಲಿತ ಏನಾದರೂ ನಮಗೆ ಸುಧಾರಿತ ಉಪಕರಣ ಬೇಕು ಅಂದರೆ ಮಣ್ಣು ಹದಗೊಳಿಸುವ ಒಂದು ಸಂದರ್ಭದಲ್ಲಿ ಆಗ ನಾವು ಈ ಬಲರಾಮ ಮಡಿಕೆ ನೇಗಿಲು, ಒಂದೇ ನೇಗಿಲು ಇರ್ತಕ್ಕಂಥದನ್ನ ನಾವು ಎತ್ತುಗಳ ಮುಖಾಂತರ ಬಳಸಬಹುದು. ಎತ್ತುಗಳನ್ನೇ ಯಾಕೆ ಬಳಸಬೇಕಂತಂದ್ರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಗಾತ್ರದ ರೈತರು ಈ ಎತ್ತುಗಳನ್ನು ಬಳಸಿ ಕೃಷಿ ಉಪಕರಣಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಎತ್ತುಗಳ ಬಳಕೆ ಬಹಳಷ್ಟು ಕಡಿಮೆ ಆದರೂ ಟ್ರ್ಯಾಕ್ಟರ್ ಚಾಲಿತ ಈ ಕೃಷಿ ಯಾಂತ್ರೀಕರಣ ಅಂತ ನಾವು ಹೇಳಿದ್ದೀವಿ. ಕೃಷಿ ಯಾಂತ್ರೀಕರಣದಲ್ಲಿ ಏನಾಗ್ತದೆ, ಈ ಒಂದು ಶಕ್ತಿಯ ಸಾಂದ್ರತೆ ಅಂದರೆ ಶಕ್ತಿಯನ್ನು ಎಷ್ಟು ರೂಪದಲ್ಲಿ ನಾವು ಬಳಸಬೇಕಂತ ಒಂದು ನೋಡಿದಾಗ ಈ ಒಂದು ಕೃಷಿ ಯಾಂತ್ರೀಕರಣದಲ್ಲಿ ಶಕ್ತಿಯ ಸಾಂದ್ರತೆ 2.51 ಕಿಲೋವ್ಯಾಟ್ ಪ್ರತಿ ಹೆಕ್ಟೇರ್, ಅಂದರೆ ಪ್ರತಿ ಹೆಕ್ಟೇರ್ ನಮ್ಮ ಕೃಷಿ ಕ್ಷೇತ್ರಕ್ಕೆ 2.51 ಕಿಲೋವ್ಯಾಟ್ ಅಂದರೆ ಅಶ್ವಶಕ್ತಿಯನ್ನು ನಾವು ಬಳಸಬೇಕಾಗ್ತದೆ. ಪ್ರಮುಖವಾಗಿ ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಇರ್ಬೋದು ಅಥವಾ ಎತ್ತುಗಳ ಚಾಲಿತ ಉಪಕರಣ ಬಳಸಿದಾಗ ಮಣ್ಣಿನ ಹೆಂಟೆಗಳು ನಾವೇನು ಈ ನೇಗಿಲು ಮತ್ತು ಡಿಸ್ಕ್ ಪ್ಲೋ ಇವನ್ನೆಲ್ಲ ನಾವು ಏನು ಬಳಸ್ತಾ ಇರ್ತೀವಿ, ಮಣ್ಣು ಹದಗೊಳಿಸಬೇಕಾದ್ರೆ ಮಣ್ಣಿನ ಹೆಂಟೆಗಳು ನಮಗೆ ಸಾಮಾನ್ಯವಾಗಿ ಬರ್ತವೆ. ಮಣ್ಣಿನ ಹೆಂಟೆಗಳನ್ನು ನಾವು ಪುಡಿ ಪುಡಿಯಾಗಿ ಮಾಡ್ತಕ್ಕಂಥ ಒಂದು ಉಪಕರಣ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಅಂತಲೂ ಬಳಸ್ತಾ ಇರ್ತಾರೆ. ಅಂದರೆ ನಾವು ನೇಗಿಲು ಮತ್ತು ಹರಗುವಿಕೆ ಈ ಎರಡು ಕೆಲಸಗಳನ್ನು ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರು ಅಲ್ಲಿ ಮಾಡ್ತಾ ಇರ್ತವೆ. ಆ ಟ್ರ್ಯಾಕ್ಟರ್ ಚಾಲಿತ ಸುಧಾರಿತ ಉಪಕರಣ ನಾವು ಬಳಸೋದ್ರಿಂದ ಎರಡು ಮೂರು ಕೆಲಸಗಳನ್ನು ಒಟ್ಟಿಗೆ ನಾವು ಮಾಡೋದ್ರಿಂದ ನಮಗೆ ಅಲ್ಲಿ ಒಂದು ಅನುಕೂಲತೆ ಕಂಡು ಬರ್ತದೆ. ಅದೇ ರೀತಿ ಬೀಜ ಬಿತ್ತನೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಸುಧಾರಿತ ಕೂರಿಗೆಗಳನ್ನು ನಾವು ಬಳಸಬೇಕಾಗ್ತದೆ. ಎತ್ತುಗಳ ಚಾಲಿತ ಇರಬಹುದು ಅಥವಾ ಟ್ರ್ಯಾಕ್ಟರ್ ಚಾಲಿತನೇ ಇರಬಹುದು. ಸುಧಾರಿತ ಕೂರಿಗೆ ಅಂತಂದ್ರೆ ಏನಂದ್ರೆ ಬೀಜಗಳು ಮತ್ತು ಗೊಬ್ಬರಗಳು ಏಕಕಾಲಕ್ಕೆ ಭೂಮಿಯಲ್ಲಿ ಬೀಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ನಮಗೆ ಬೆಳೆಗಳ ಅಂತಂದ್ರೆ ನಾವು ಈ ಜೋಳ ಬಿತ್ತುತ್ತೀವಿ, ಅದೇ ರೀತಿ ಹತ್ತಿ ಬಿತ್ತುತ್ತೀವಿ, ಸೂರ್ಯಪಾನ ಬಿತ್ತುತ್ತೀವಿ, ಅಂದ್ರೆ ಬೀಜ ಬಿತ್ತದ್ರ ಜೊತೆಗೆ ನಾವು ಗೊಬ್ಬರವನ್ನು ಕೂಡ ಬಿತ್ತನೆ ಮಾಡಬೇಕು. ಅಂತ ಒಂದು ಸುಧಾರಿತ ಉಪಕರಣವನ್ನ ನಾವು ಈ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಅನುಕೂಲ ಏನಂತಂದ್ರೆ, ಎತ್ತುಗಳ ಚಾಲಿತ ಒಂದು ಸುಧಾರಿತ ಕೂರಿಗೆಯನ್ನು ಬಳಸಿದಾಗ ಸಾಮಾನ್ಯವಾಗಿ ಸಣ್ಣ ರೈತರು ಇದ್ರೆ 1-2-3 ಎಕರೆ ನಾವು ಬಿತ್ತನೆ ಸಾಧ್ಯತೆ ಇದೆ. ಅದೇ ರೀತಿ ಟ್ರ್ಯಾಕ್ಟರ್ ಚಾಲಿತ ಇತ್ತೀಚಿನ ದಿನಗಳಲ್ಲಿ ಬಳಸೋದು ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸುಧಾರಿತ ಕೂರಿಗೆ ಇತ್ತೀಚೆಗೆ ಬಂದಿದೆ. ಎಲ್ಲಾ ಬೆಳೆಗಳನ್ನು ನಾವು ಈ ಒಂದು ಬಿತ್ತನೆಯ ಮುಖಾಂತರ ನಾವು ಕೃಷಿ ಯಾಂತ್ರೀಕರಣವನ್ನು ಮಾಡಬಹುದು. ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಬಳಸೋದ್ರಿಂದ ನಮಗೇನ್ ಅನಿಸ್ತದೆ, ಪ್ರತಿದಿನ ರೈತರು 4-6 ಎಕರೆವರೆಗೆ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಬಿತ್ತನೆಯ ಒಂದು ಕಾರ್ಯಕ್ರಮವನ್ನು ನಾವು ಸುಲಭವಾಗಿ ಮಾಡಬಹುದು. ಈ ನೋಡಿ, ನಮ್ಮ ಕೃಷಿ ಚಟುವಟಿಕೆ ಭೂಮಿ ಸಿದ್ಧತೆಯಿಂದ ಪ್ರಾರಂಭವಾಗುತ್ತೆ. ಭೂಮಿ ಸಿದ್ಧತೆ ಮಾಡಲಿಕ್ಕೆ ಹಲವಾರು, ತಾವು ಹೇಳಿರಿ, ಹಲವಾರು ಉಪಕರಣಗಳದಾವ ಅಂತಕ್ಕಂಥದ್ದು, ಎತ್ತು ಚಾಲಿತ ಕೃಷಿ ಉಪಕರಣಗಳದಾವೆ, ಟ್ರ್ಯಾಕ್ಟರ್ ಚಾಲಿತ ಕೃಷಿ ಉಪಕರಣಗಳದಾವ ಅಂತಕ್ಕಂಥ ವಿಚಾರ, ಜೊತೆಗೆ ಬಿತ್ತಕ್ಕಂಥ ಉಪಕರಣ ಬಗ್ಗೆ ಹೇಳಿದ್ರಿ. ಈಗ ಮುಖ್ಯವಾಗಿ ಕಸ ತೆಗೆಯೋದಿರ್ಬೋದು, ಅಂತರ್ ಬೇಸಾಯ ಮಾಡೋದಿರ್ಬೋದು, ಹಲವಾರು ಬೆಳೆಗಳಲ್ಲಿ ಅಂತರ್ ಬೇಸಾಯ ಮಾಡಬೇಕಾಗತ್ತೆ. ಇದು ಸಮಸ್ಯೆ ರೈತರಿಗೆ. ಅಂತರ್ ಬೇಸಾಯ ಮಾಡಲಿಕ್ಕೆ ಮತ್ತೆ ಎತ್ತಿನ ಕುಂಟಿಗೆ ಎತ್ತಿನ ಒಂದು ಏನು ಎಡಿ ಹೊಡೆಯುವುದು ಅಂತ ಹೇಳ್ತಾರೆ, ಆ ಒಂದು ಕುಂಟಿಯನ್ನು ಹಾಕಿ ಮಾಡಬೇಕಾಗತ್ತಂತಕ್ಕಂಥ ವಿಚಾರ ರೈತರು ಹೇಳ್ತಿರ್ತಾರೆ. ಇಲ್ಲಿ ಏನದಾವ, ಕಸ ತೆಗೆಯೋದು, ಕುಂಟೆ ಹೊಡೆಯೋದು, ಏನಾದರೂ ಉಪಕರಣಗಳು ಬರ್ತಾ ಇದ್ದಾವ, ಬಳಸ್ಬೋದಾ, ಹೇಗಿಲ್ಲ? ಈ ಒಂದು ಕೃಷಿ ಯಾಂತ್ರೀಕರಣದ ಒಂದು ವ್ಯವಸ್ಥೆಯ ರೂಪದಲ್ಲಿ ಈ ಕಳೆಗಳಂತೆ ನಾವೇನು ಹೇಳ್ತೀವಿ, ಕಸಗಳು ಸಾಮಾನ್ಯವಾಗಿ ಬೆಳೆಗಳನ್ನು ಬೆಳೆದಾಗ ಬರ್ತಕ್ಕಂಥದ್ದು ಸಾಮಾನ್ಯ. ಈ ಕಳೆ ಅಥವಾ ಕಸನ ನಾವು ತೆಗೆಯದೇ ಇದ್ರೆ ನಮಗೇನಿಸ್ತದೆ, ರೈತರಿಗೆ ಇಳುವರಿ ಕುಂಠಿತವಾಗ್ತದೆ. ಈ ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು ಅಥವಾ ಕಳೆಗಳಿಂದ ಈ ಇಳುವರಿ ಕುಂಠಿತ ಆಗೋದನ್ನ ತಡಿಬೇಕಂದ್ರೆ ನಾವು ಅಂತರ ಬೇಸಾಯ ಮಾಡೋದು ಮಾಡಲೇಬೇಕಾಗ್ತದೆ. ಈ ಎತ್ತುಗಳ ಚಾಲಿತ ಈ ಅಂತರ ಬೇಸಾಯ ಉಪಕರಣ ರೈತರು ಮೊದಲಿಂದ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಚಾಲಿತ ಈ ಸಾಲುಗಳ ಮಧ್ಯೆ ಏನಿರ್ತದೆ, ಈ ಕಳೆ ಏನಿರ್ತದೆ, ಅದನ್ನ ತೆಗಿಲಿಕ್ಕೆ ಸುಧಾರಿತ ಟ್ರ್ಯಾಕ್ಟರ್ ಚಾಲಿತ ಅಂತರ ಬೇಸಾಯದ ಉಪಕರಣವನ್ನು ನಾವು ಮಾಡಿದ್ದೀವಿ. ಅದರ ಅನುಕೂಲತೆ ಏನಂತಂದ್ರೆ 3-4 ಸಾಲುಗಳು ಒಟ್ಟಿಗೆ ಈ ಒಂದು ಅಂತರ ಬೇಸಾಯ ಅಂದ್ರೆ ಸಾಲುಗಳ ಮಧ್ಯೆ ಏನಾದರೂ ಕಳೆ ಇತ್ತಪ್ಪ ಅಂದ್ರೆ ಅದು ಸುಮಾರಾಗಿ 90-95% ಕಳೆಯನ್ನು ತೆಗೆದು ಹಾಕ್ತದೆ. ಅಂದ್ರೆ ಹುಲ್ಲು ಕಡ್ಡಿ ಕಸ ಏನಾದರೂ ಇತ್ತಂದ್ರೆ ಅಲ್ಲಿ ಬರ್ತಕ್ಕಂತ ಒಂದು ಈ ಸಾಲುಗಳ ಮಧ್ಯೆ ಏನು ಕಳೆ ಬರ್ತದೆ ಅದನ್ನ ಸುಲಭವಾಗಿ ನಾವು ನಿರ್ವಹಣೆ ಮಾಡಬಹುದು. ಕೃಷಿ ಯಾಂತ್ರೀಕರಣ ಹೆಚ್ಚಿಗೆ ಆಗಿರೋದ್ರಿಂದ ಸುಮಾರು ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಸುಧಾರಿತ ಉಪಕರಣ ಬಳಸಿದಾಗ 4-5 ಎಕರೆವರೆಗೆ ನಾವು ಕಳೆಯನ್ನು ತೆಗಿಬಹುದು. ಈ ಒಂದು ಸುಧಾರಿತ ಉಪಕರಣ ಕೂಡ ನಮ್ಮ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯದಲ್ಲಿ ನಾವು ಮಾಡಿದ್ದೀವಿ. ಅಂದ್ರೆ ಇದನ್ನ ನಾವು ಉಪಕರಣ ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪರೀಕ್ಷೆ ಮಾಡಿ ರೈತರಿಗೋಸ್ಕರ ಅದನ್ನ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದೀವಿ. ಈ ಕಸ ತೆಗೆಯತಕ್ಕಂಥದ್ದು ಅಥವಾ ಅಂತರ ಬೇಸಾಯ ಮಾಡತಕ್ಕಂಥ ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣ ನಮ್ಮಲ್ಲಿ ಇದೆ. ಅದನ್ನ ಬೇಕಾದ ರೈತರು ಅದನ್ನ ನೋಡಬಹುದು, ಪ್ರಾತ್ಯಕ್ಷಿಕೆಯನ್ನು ಕೂಡ ನಾವು ಮಾಡಿ ತೋರಿಸ್ತೀವಿ. ಇದರ ಅನುಕೂಲತೆಗಳನ್ನು ರೈತರು ಪಡಿಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ವಿನಂತಿಸ್ತಾ ಇದ್ದೀನಿ. ಈಗ ನೋಡ್ರಿ, ಸಾಮಾನ್ಯವಾಗಿ ಈಗ ಶೇಂಗಾ ಇರಬಹುದು, ಆಮೇಲೆ ಕಡಲೆ ಬೆಳೆ ಇರಬಹುದು, ಹೆಸರು ಬೆಳೆ ಇರಬಹುದು, ಇಲ್ಲೇನಿದೆ ಸಾಲುಗಳ ಮಧ್ಯದಲ್ಲಿ ಅಂತರ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನ ಬಳಸಿ ಅಂತರ ಬೇಸಾಯವನ್ನ ಮಾಡಲಿಕ್ಕೆ ಸಾಧ್ಯತೆ ಆಗತ್ತಂತೀರ, ಹೇಗೆ? ಸಾಮಾನ್ಯವಾಗಿ ಈ ಬೆಳೆಗಳ ಒಂದು ಸಾಲುಗಳ ಮಧ್ಯೆ ಏನು ಕಳೆ ಬರ್ತದೆ, ಈ ಸಾಮಾನ್ಯವಾಗಿ ಜೋಳದ ಒಂದು ವಿಷಯ ಬಂದ್ರೆ, ಕಡಲೆ ಬಂದ್ರೆ, ಶೇಂಗಾ ಬಂದ್ರೆ, ಪ್ರತಿಯೊಂದು ಸಾಲಿನಿಂದ ಸಾಲಿಗೆ ಇಷ್ಟೇ ಅಂತರ ಇರಬೇಕಂತ ಒಂದು ನಿರ್ಧಾರಿತ ಒಂದು ಇದಿರುತ್ತೆ. ಹೀಗಾಗಿ ನಾವು ಟ್ರ್ಯಾಕ್ಟರ್ ಚಾಲಿತ ಉಪಕರಣವನ್ನು ಬಳಸಿದಾಗ ಸಾಲುಗಳ ಮಧ್ಯೆ ಅಡ್ಜಸ್ಟ್ ಮಾಡ್ತಕ್ಕಂತ ಒಂದು ಒಂದು ಬ್ಲೇಡ್ ನಮ್ಮಲ್ಲಿ ಮಾಡಿದೀವಿ. ಅಂದ್ರೆ ಈ ಕಡಲೆ ಬೆಳೆಗೆ ಏನಪ್ಪಾ ಅಂತಂದ್ರೆ ಸುಮಾರಾಗಿ 45 ಸೆಂಟಿಮೀಟರ್, ಈ ಒಂದು ಹತ್ತಿ ವಿಷಯದಲ್ಲಿ ಸಾಲುಗಳ ಮಧ್ಯೆ ಏನಾದರೂ ಕಳೆ ಇದ್ರೆ 90 ಸೆಂಟಿಮೀಟರ್ ಅಂತರದಲ್ಲಿ ಕಳೆ ಬಂತಿತ್ತಂದ್ರೆ ಆ ಒಂದು ಬ್ಲೇಡ್ ಅನ್ನ ನಾವು ಅಡ್ಜಸ್ಟ್ ಮಾಡಿ ಆ ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಮಾತ್ರ ಇರೋದು ಒಂದೇ, ಆದ್ರೆ ಬ್ಲೇಡ್ ಅನ್ನ ಮಾತ್ರ ಅಡ್ಜಸ್ಟ್ ಮಾಡಿಕೊಂಡು ಬೆಳೆಗಳ ಒಂದು ಸಾಲುಗಳ ಅಂತರವಾಗಿ ನಾವು ಅದನ್ನ ಬಳಸಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಬೇರೆ ಬೇರೆ ಉಪಕರಣಗಳನ್ನ ರೈತರು ಖರೀದಿ ಮಾಡೋದು ತಪ್ಪುತ್ತದೆ. ಹೀಗಾಗಿ ಸಾಲುಗಳಿಗೆ ಅನುಗುಣವಾಗಿ ಬೆಳೆಗಳಿಗೆ ಅನುಗುಣವಾಗಿ ನಾವು ಬ್ಲೇಡ್ ಅನ್ನು ಅಡ್ಜಸ್ಟ್ ಮಾಡಿ ಈ ಒಂದು ಅಂತರ ಬೇಸಾಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ. ಸಣ್ಣ ಟ್ರ್ಯಾಕ್ಟರ್ಗಳನ್ನ ಬಳಸಬೇಕು ಇಲ್ಲಿ, ಸಣ್ಣ ಟ್ರ್ಯಾಕ್ಟರ್ ಬಳಸಬೇಕು. ದೊಡ್ಡ ಟ್ರ್ಯಾಕ್ಟರ್ ಅಂದ್ರೆ ವೀಲ್ಗಳು ದೊಡ್ಡ ಸೈಜ್ ಇರ್ತವೆ. ವೀಲ್ಗಳು ಸ್ವಲ್ಪ ತೊಂದರೆಗಳು ಅನಿಸೋದ್ರಿಂದ ಹೀಗಾಗಿ ಸಣ್ಣ ಟ್ರ್ಯಾಕ್ಟರ್ 25 HP ಅಂತ ಒಂದು ಸಣ್ಣ ಟ್ರ್ಯಾಕ್ಟರ್, 20 HP ಟ್ರ್ಯಾಕ್ಟರ್ ಇರತಕ್ಕಂತ ಒಂದು ಟ್ರ್ಯಾಕ್ಟರ್ ಚಾಲಿತ ಪವರ್ ಸೋರ್ಸ್ ನಾವೇನ್ ಹೇಳ್ತೀವಿ ಅದಕ್ಕೆ ತಕ್ಕಂತೆ ಉಪಕರಣ ಮಾಡಿ ನಾವು ಅದನ್ನ ಬಳಸಬಹುದು ಅಂತ ಕಂಡು ಬಂದಿದೆ. ಇನ್ನು ಪ್ರಮುಖವಾಗಿ ಸಿಂಪರಣೆ ಮಾಡೋದೊಂದು ದೊಡ್ಡ ಸಮಸ್ಯೆ ರೈತರಿಗೆ. ಆಳ ಹಚ್ಚಿ ಸಿಂಪರಣೆ ಮಾಡೋದು ಹಲವಾರು ತೊಂದರೆಗಳಾಗ್ತವೆ. ಆಳ ಸಿಗೋದಿಲ್ಲ, ಟೈಮ್ ಸರಿಯಾಗಿ ಸಿಂಪರಣೆ ಆಗೋದಿಲ್ಲ. ಆಮೇಲೆ ಜೊತೆಗೆ ಭಾಳಷ್ಟು ಬೇಗ ಸಿಂಪರಣೆ ಮಾಡ್ಬೇಕಂದ್ರೆ ಒಮ್ಮೆ ಆಗೋದಿಲ್ಲ ಆಳುಗಳನ್ನು ಹಚ್ಚಿ. ಇಲ್ಲಿ ಸಿಂಪರಣೆ ಮಾಡಲಿಕ್ಕೆ ಏನಾದರೂ ಯಂತ್ರೋಪಕರಣಗಳು ಲಭ್ಯತೆ ಇದೆಯಾ? ಸಾಮಾನ್ಯವಾಗಿ ಈ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕೀಟಬಾಧೆ ಕಂಡು ಬರ್ತದೆ. ಆಮೇಲೆ ಆ ಕೀಟಬಾಧೆಯನ್ನ ನಾವು ತಡಿಬೇಕಾದ್ರೆ ಕೀಟನಾಶಕಗಳನ್ನು ಬಳಸ್ತಾ ಇರ್ತೀವಿ. ಕೀಟನಾಶಕಗಳು ಬಳಸೋದ್ರ ಜೊತೆಗೆ ಸುಧಾರಿತ ಸಿಂಪರಣಾ ಯಂತ್ರಗಳನ್ನು ನಾವು ಈ ಒಂದು ರೈತರ ಹೊಲ ಗದ್ದೆಗಳಲ್ಲಿ ಬಳಸ್ತಕ್ಕಂಥ ಒಂದು ವಿಶೇಷತೆ ಕಂಡು ಬಂದಿದೆ. ನಮ್ಮಲ್ಲಿ ಈ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸುಧಾರಿತ ಸಿಂಪರಣಾ ಯಂತ್ರಗಳಾಗಿರ್ತಕ್ಕಂಥ ಎತ್ತಿನ ಬಂಡಿ ಸಿಂಪರಣಾ ಯಂತ್ರ, ಅಂದ್ರೆ ಎತ್ತಿನ ಬಂಡಿಯಲ್ಲಿ ನಾವೇನ್ ಮಾಡಿದ್ವಿ, ಸಿಂಪರಣಾ ಯಂತ್ರವನ್ನು ಕೂಡಿಸಿದ್ದೇವೆ. ಆ ಒಂದು ಸಿಂಪರಣಾ ಯಂತ್ರವನ್ನು ಕೂಡಿಸೋದ್ರಿಂದ ಸಾಮಾನ್ಯವಾಗಿ ಅದನ್ನ ನಾವು ಹತ್ತಿ ತೊಗರಿ ಬೇರೆ ಬೇರೆ ಬೆಳೆಗಳಿಗೆ ಸಿಂಪರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ದೊಡ್ಡ ಗಾತ್ರದ ರೈತರಿದ್ರೆ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರ ಒಂದು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ವಿಶೇಷತೆ ಏನಂತಂದ್ರೆ ಈ ಒಂದು ಸಾಲುಗಳು ಏನಿರ್ತಾವೆ ನಮ್ಮ ಹೊಲ ಗದ್ದೆಗಳಲ್ಲಿ, ಏಕಕಾಲಕ್ಕೆ ಏಕರೂಪವಾಗಿ ಈ ಒಂದು ಸಿಂಪರಣಾ ವ್ಯವಸ್ಥೆಯನ್ನು ನಾವು ಅದರಲ್ಲಿ ಮಾಡಿದ್ದೇವೆ. ಸಣ್ಣ ಗಾತ್ರದ ರೈತರು ಏನಾದರೂ 1 ಎಕರೆ 2 ಎಕರೆ ಇರತಕ್ಕಂಥ ರೈತರು ಏನಾದರೂ ಇದ್ರೆ ಅವರಿಗೆ ನಾವು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರವನ್ನು ಮಾಡಿದ್ದೇವೆ. ಸೌರಶಕ್ತಿನೇ ನಾವು ಯಾಕೆ ಬಳಸ್ಬೇಕಂದ್ರೆ ಸಾಮಾನ್ಯವಾಗಿ ಈ ಟ್ರ್ಯಾಕ್ಟರ್ ಮತ್ತು ಪವರ್ ಟಿಲ್ಲರ್ನಲ್ಲಿ ನಮಗೆ ಡೀಸೆಲ್ಲು ಪೆಟ್ರೋಲ್ ಬಳಕೆ ಅಲ್ಲಿ ಕಂಡು ಬರ್ತದೆ. ಕಡಿಮೆ ಖರ್ಚಿನಲ್ಲಿ ಸೌರಶಕ್ತಿಯ ಮೂಲಕ ನಾವು ಸಿಂಪರಣಾ ವ್ಯವಸ್ಥೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರದಲ್ಲಿ ಮಾಡಿದ್ದೀವಿ. ಕಡಿಮೆ ಖರ್ಚಿನಲ್ಲಿ 2 ಎಕರೆ 3 ಎಕರೆ ಇದ್ದಂಥ ಒಂದು ಸಂದರ್ಭದಲ್ಲಿ ಯಾವುದೇ ಬೆಳೆ ಇರಬಹುದು, ಆ ಒಂದು ಸಂದರ್ಭದಲ್ಲಿ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಬಳಸೋದು ಸೂಕ್ತ. ಅದೇ ರೀತಿ ಈ ಇತ್ತೀಚಿನ ಸಂಶೋಧನೆ ಕೂಡ ತುಂಬಾ ಸಾಕಷ್ಟು ಬೆಳವಣಿಗೆ ಕಂಡು ಬಂದಿದೆ. ಒಂದು ಡ್ರೋನ್ ಇರ್ತಕ್ಕಂಥ ಒಂದು ಸಿಂಪರಣಾ ಯಂತ್ರ ನೀವು ಕೇಳಿರ್ಬೋದು. ಡ್ರೋನ್ ಅಂತಂದ್ರೆ ಸಾಮಾನ್ಯವಾಗಿ ಅದನ್ನ ಈ ಮದುವೆ ಸಮಾರಂಭಗಳಲ್ಲಿ ನಾವು ಒಂದು ಫೋಟೋ ತಕ್ಕೊಳ್ಳಿಕ್ಕೆ ಅದನ್ನ ಉಪಯೋಗ ಮಾಡ್ತಾ ಇರ್ತೀವಿ. ಆ ಡ್ರೋನ್ ಇರ್ತಕ್ಕಂಥ ಒಂದು ಒಂದು ಯಂತ್ರದ ಒಂದು ವ್ಯವಸ್ಥೆಯಲ್ಲಿ ಸಿಂಪರಣಾ ಕಾರ್ಯವನ್ನು ಕೂಡ ನಾವು ಮಾಡಬಹುದು. ಅದರಲ್ಲಿ ವಿಶೇಷತೆ ಏನಂದ್ರೆ ಆ ಒಂದು ಭತ್ತದ ಗದ್ದೆ ಇರಬಹುದು ಅಥವಾ ಈ ಒಂದು ಹತ್ತಿಯ ಬೆಳೆ ಇರಬಹುದು, ಏಕಕಾಲಕ್ಕೆ ಡ್ರೋನ್ ಮುಖಾಂತರ ಸಿಂಪರಣಾ ವ್ಯವಸ್ಥೆಯನ್ನು ನಾವು ಕೂಡ ಹೈಟೆಕ್ ಒಂದು ಸಿಂಪರಣಾ ಯಂತ್ರವನ್ನು ಮಾಡಿದ್ದೀವಿ. ಆ ಮುಂದಿನ ದಿನಗಳಲ್ಲಿ ಈ ಡ್ರೋನ್ ಬಳಕೆಯ ಒಂದು ವ್ಯವಸ್ಥೆ ಇನ್ನೂ ಹೆಚ್ಚಿಗೆ ಆಗಬೇಕಂತ ಒಂದು ಕಂಡು ಬಂದಿದೆ. ಅದೇ ರೀತಿ ಈ ತೋಟಗಾರಿಕೆ ಬೆಳೆಗಳು ಇತ್ತಂದ್ರೆ ಗಟಾರ್ ಸ್ಪ್ರೇಯರ್ ಅಂತ ಇದೆ. ಅದೇ ರೀತಿ ಗಟಾರ್ ಸ್ಪ್ರೇಯರ್ ಬಹಳ ಹಳೆ ಪದ್ಧತಿ ಅದು. ಹೌದು, ಗಟಾರ್ ಸ್ಪ್ರೇಯರ್ ತುಂಬಾ ಹಳೆಯದು. ಆದ್ರೆ ನಾವು ಏನಂತಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಕೃಷಿ ಯಾಂತ್ರೀಕರಣದ ಬೆಳವಣಿಗೆ ಹೆಚ್ಚಿಗೆ ಆದಂತೆ ನಾವು ಏನಂತಂದ್ರೆ ಈ ಒಂದು ಸಿಂಪರಣಾ ಯಂತ್ರದ ಒಂದು ಗಾತ್ರ ಅಂದ್ರೆ ಅದನ್ನ ಈ ಬೂಮ್ ಸ್ಪ್ರೇಯರ್ ಅಂತ ಹೇಳ್ತೀವಿ, ಆ ಬೂಮ್ ಸ್ಪ್ರೇಯರ್ ಅನ್ನು ನಾವು ಬಳಸಿದ್ರೆ ಏಕಕಾಲಕ್ಕೆ 10 ರಿಂದ 15 ಸಾಲುಗಳನ್ನ ನಾವು ಸಿಂಪರಣಾ ವ್ಯವಸ್ಥೆಯನ್ನು ಮಾಡಬಹುದು. ಈ ಒಂದು ಸಿಂಪರಣಾ ಯಂತ್ರಗಳು ವಿವಿಧ ಬಗೆ ಇದ್ರೂ ಕೂಡ ನಾವು ಆ ಒಂದು ಸಿಂಪರಣಾ ಯಂತ್ರವನ್ನು ಮಾಡಿದಾಗ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬಾ ಮಾಡಬೇಕಾಗ್ತದೆ. ಸಾಮಾನ್ಯ ನಿರ್ವಹಣೆ ಅಂತಂದ್ರೆ ಈ ಸಿಂಪರಣಾ ಯಂತ್ರವನ್ನು ಬಳಸಿದ ನಂತರ ಆ ಒಂದು ಸಿಂಪರಣಾ ಯಂತ್ರವನ್ನು ನಾವು ಸ್ವಚ್ಛತೆ ಮಾಡಬೇಕಾಗ್ತದೆ. ಸ್ವಚ್ಛತೆ ಅಂತಂದ್ರೆ ನೀರಿನ ಮುಖಾಂತರ ಯಂತ್ರವನ್ನು ಮೊದಲನೇದಾಗಿ ತೊಳೆದು ಇಡಬೇಕು, ಒರೆಸಬೇಕು, ಧೂಳು ಇರಲಾರ್ದಂಗೆ ನಾವು ಮಾಡಬೇಕು. ಈ ರೀತಿ ನಾವು ಸಿಂಪರಣಾ ಯಂತ್ರವನ್ನು ನಾವು ನಿರ್ವಹಣೆ ಮಾಡದೇ ಇದ್ರೆ ಮುಂದಿನ ಒಂದು ಸೀಸನ್ನಲ್ಲಿ ಮುಂದಿನ ಒಂದು ಹಂತದಲ್ಲಿ ಅವುಗಳನ್ನು ಬಳಸೋದು ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ರೈತರು ಸಣ್ಣ ಗಾತ್ರದ ರೈತರು ಇದ್ರೆ ನಾವು ಈ ಎತ್ತಿನ ಬಂಡಿ ಸಿಂಪರಣಾ ಯಂತ್ರ ಬಳಸಬಹುದು, ದೊಡ್ಡ ಗಾತ್ರದ ರೈತರು ಇದ್ರೆ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರವನ್ನು ಕೂಡ ನಾವು ಮಾಡಬಹುದು. ಈ ರೀತಿ ಒಂದು ಸಿಂಪರಣಾ ಯಂತ್ರದಲ್ಲಿ ನಮಗೆ ಕಂಡು ಬಂದಿದೆ. ಆ ಒಂದು ಏನಾದರೂ ಸಣ್ಣ ಸಣ್ಣ ರಿಪೇರಿಗಳು ಏನಾದರೂ ವ್ಯವಸ್ಥೆಗಳು ಮಾಡ್ತಕ್ಕಂಥ ಯಾಕಂದ್ರೆ ಸಿಂಪರಣಾ ಯಂತ್ರಗಳನ್ನು ಬಳಸಿದಾಗ ಸಣ್ಣ ಪುಟ್ಟ ರಿಪೇರಿಗಳು ಬರ್ತಾನೆ ಇರ್ತವೆ. ಯಾಕಂದ್ರೆ ಸಿಂಪರಣಾ ಯಂತ್ರದಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಏನಂದ್ರೆ ನಾಜಲ್ ಅಂತ ಇದೆ, ಸಿಂಪರಣಾ ಯಂತ್ರದ ಒಂದು ಸಿಂಚಕ ಅಂತ ಹೇಳ್ತೇವೆ. ಅದು ದ್ರವ ರೂಪದಲ್ಲಿ ಹನಿಗಳನ್ನ ಹೊರಗಡೆ ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಧೂಳು ಕೂತಿದ್ರೆ ಇಮಿಡಿಯೇಟ್ ಆಗಿ ಆ ಸಿಂಪರಣಾ ಯಂತ್ರದ ಸಿಂಚಕವನ್ನು ನಾಜಲ್ ಅನ್ನು ನಾವು ಅಲ್ಲಿ ಒಂದು ಪ್ಲೇಟ್ ಇರ್ತದೆ ಆ ಪ್ಲೇಟ್ ಅನ್ನು ತೆಗೆದು ಮತ್ತೆ ಸ್ವಚ್ಛ ಮಾಡಿ ಹಾಕಿದ್ರೆ ಸುಲಭವಾಗಿ ಅದು ಕೆಲಸ ಮಾಡ್ತದೆ. ಈ ರೀತಿ ಸಣ್ಣ ಪುಟ್ಟ ರಿಪೇರಿಗಳನ್ನು ರೈತರು ಅದನ್ನ ತಾವೇ ಮಾಡ್ಕೋಬಹುದು. ಅದನ್ನ ಪ್ರಾತ್ಯಕ್ಷಿಕ ರೂಪದಲ್ಲಿ ರೈತರು ನೋಡಿದಾಗ ಅವರು ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಈ ಒಂದು ಅನುಕೂಲತೆಯನ್ನು ಸಿಂಪರಣಾ ಯಂತ್ರದಲ್ಲಿ ನಾವು ಕಾಣಬಹುದಾಗಿದೆ. ಈಗ ಸಿಂಪರಣೆ ಯಂತ್ರಕ್ಕೆ ಬಂದಾಗ ರೈತರಿಗೆ ಒಂದು ಪ್ರಮುಖವಾದದ್ದು ಅಂದ್ರೆ ಈ ತೆಂಗಿನ ಗಿಡಗಳಿಗೆ ಸಿಂಪರಣೆ ಮಾಡೋದು. ತೆಂಗಿನ ಗಿಡಕ್ಕೆ ಸಿಂಪರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗಂತಾರೆ. ಈಗ ಮಾವಿನ ತೋಟ ಭಾಳಷ್ಟು ಹಳೆ ತೋಟಗಳು ಇರ್ತವೆ, ಭಾಳಷ್ಟು 20 ಫೂಟು 25 ಫೂಟು 30 ಫೂಟು ದೊಡ್ಡ ಗಿಡಗಳು ಇರ್ತವೆ ಮಾವಿನ ತೋಟ, ಅಂಥಲ್ಲಿ ಸಿಂಪರಣೆ ಮಾಡೋದು ಭಾಳ ಕಷ್ಟ ಆಗತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾವ ರೀತಿ ತಾವು ತಜ್ಞರಾಗಿ ಎಂಥ ಸಿಂಪರಣಾ ಯಂತ್ರಗಳು ಲಭ್ಯತಿದಾವಂತೆ ರೈತರಿಗೆ? ಈ ಒಂದು ಸಂಶೋಧನೆ ಹಂತದಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಮಾಡಿ ನೋಡಿದಾಗ ಡ್ರೋನ್ ಸ್ಪ್ರೇಯರ್ ಏನಿದೆ ಅದನ್ನ ನಾವು ಭತ್ತದ ಗದ್ದೆ ಮತ್ತೆ ಇದರಲ್ಲಿ ಸಿಂಪರಣೆ ಮಾಡಿ ನೋಡಿದೀವಿ, ಅನುಕೂಲತೆ ಕಂಡು ಬಂದಿದೆ. ಈ ತೋಟಗಾರಿಕೆ ಬೆಳೆಗಳಾದ ಮಾವು, ತೆಂಗಿನ ಗಿಡ ಅಥವಾ ಈ ನಿಂಬೆ ಗಿಡ ಅಂತಲ್ಲಿ ಏನಾದರೂ ಸಿಂಪರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಏನಾದರೂ ಮಾಡಬೇಕಂತಂದ್ರೆ ಸಾಮಾನ್ಯವಾಗಿ ಡ್ರೋನ್ ಸ್ಪ್ರೇಯರ್ ಕೂಡ ನಾವು ಬಳಸಬಹುದು ಅಂತ ಕಂಡು ಬಂದಿದೆ. ಆದರೆ ಅದನ್ನು ಯಾವ ರೀತಿ ಬಳಸಬೇಕು ಅಂತ ಒಂದು ಸಂದರ್ಭ ಬಂತಂದ್ರೆ, ಯಾವ ರೀತಿ ಬಳಸಬೇಕಂತಂದ್ರೆ ಯಾವ ರೋಗ ಯಾವ ಗಿಡಕ್ಕೆ ಬಂದಿದೆ ಆ ಒಂದು ಡ್ರೋನ್ ಅನ್ನು ಏನ್ ಮಾಡ್ತೀವಿ ಆ ಒಂದು ಚಾಲನೆ ಮೂಲಕ ಆ ಡ್ರೋನ್ ಅನ್ನ ಆ ಗಿಡದ ಹತ್ತಿರ ತಗೊಂಡು ಹೋಗಿ ಅಲ್ಲಿಂದ ಸ್ಪ್ರೇಯರ್ ಒಂದು ಸಿಂಚಕವನ್ನ ನಾಜಲ್ ಮುಖಾಂತರ ಆ ಗಿಡಗಳಿಗೆ ಔಷಧಿಯನ್ನು ಸ್ಪ್ರೇ ಮಾಡ್ತೀವಿ, ಸಿಂಪರಣೆ ಮಾಡ್ತೀವಿ. ಈ ಒಂದು ಹಂತದ ಒಂದು ಆವಿಷ್ಕಾರ ಸಂಶೋಧನೆ ಇನ್ನೂ ಬಹಳಷ್ಟು ಮಟ್ಟಿಗೆ ರೈತರಿಗೆ ಇದು ಮುಟ್ಟಬೇಕಾಗಿದೆ. ಹಿಂಗಾಗಿ ಡ್ರೋನ್ ಸ್ಪ್ರೇಯರ್ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅನುಕೂಲತೆಯನ್ನು ಕಂಡು ಬಂದಿದೆ. ಇನ್ನು ಮತ್ತೊಂದು ಪ್ರಮುಖವಾದದ್ದು ರೈತರಿಗೆ ಬೆಳೆಗಳ ಕಟಾವು ಮಾಡೋದು. ಬೆಳೆಗಳ ಕಟಾವು ಮಾಡಲಿಕ್ಕೆ ನೋಡಿ ಈಗಾಗಲೇ ರೈತರು ಸಾಕಷ್ಟು ಸಮಸ್ಯೆ, ಈರುಳ್ಳಿ ಇರ್ಬೋದು ಅಲ್ಲಿ ಕಟಾವು ಮಾಡಲಿಕ್ಕೆ ಯಂತ್ರಗಳಿಲ್ಲ ಅಂತ ಹೇಳ್ತಾರೆ, ಶೇಂಗಾ ಇರ್ಬೋದು ಅಲ್ಲಿ ಯಂತ್ರಗಳಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಹತ್ತಿ ಮೆಣಸಿನಕಾಯಿ ಇಲ್ಲೆಲ್ಲ ಭಾಳಷ್ಟು ಕೂಲಿಯಾಳಿನ ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ದಾರೆ. ಆಮೇಲೆ ಉಳಿದಂಗೆ ನೀವು ಭತ್ತದ ಕಟಾವು ಮಾಡೋ ಯಂತ್ರಗಳು, ಕಡಲೆ ತೊಗರಿ ಕಟಾವು ಮಾಡೋ ಯಂತ್ರಗಳು ಬಂದಿದ್ದಾವೆ, ಬೇರೆ ಬೇರೆ ಯಂತ್ರಗಳು ಬಂದವೆ. ಇಲ್ಲಿ ತಾವು ತಜ್ಞರಾಗಿ ಯಾವ ರೀತಿ ಸುಧಾರಿತ ಯಂತ್ರಗಳು ಲಭ್ಯತಿದ್ದಾವೆ, ರೈತರು ಯಾವ ಬೆಳೆಯಲ್ಲಿ ಯಂತ್ರಗಳನ್ನ ಬಳಸಲಿಕ್ಕೆ ಸಾಧ್ಯತೆ ಇದೆ ಅಂತ? ಸಾಮಾನ್ಯವಾಗಿ ಈ ಕಟಾವಿನ ಒಂದು ವಿಷಯಕ್ಕೆ ಬಂದಾಗ ಈ ಕೃಷಿ ಯಾಂತ್ರೀಕರಣದ ಒಂದು ಸಮಸ್ಯೆ ಅಂದ್ರೆ ಕೃಷಿ ಯಾಂತ್ರೀಕರಣ ನಾವು ಯಾವ ಮಟ್ಟಿಗೆ ಬಂದಿದ್ದೀವಿ ಅಂದ್ರೆ ವಿವಿಧ ಬಗೆಯ ಹಂತಗಳಲ್ಲಿ 5% ಸಕ್ಸಸ್ ಆಗಿದ್ದೀವಿ. 5% ಹೌದು. ಕಟಾವಿನ ವಿಷಯಕ್ಕೆ ಬಂದಾಗ ಬಿತ್ತನೆ ವಿಷಯ, ರಾಶಿ ಮಾಡೋ ವಿಷಯ ಮಾಡ್ತಕ್ಕಂಥ ವಿಷಯದಲ್ಲಿ 90% ನಮಗೆ ಸಕ್ಸಸ್ ಕಂಡು ಬಂದಿದೆ. ಕಟಾವು ಮಾಡೋದ್ರಲ್ಲಿ 5% ನಾವು ಯಾಕೆ ಸಕ್ಸಸ್ ಆಗಿದ್ದೀವಿ ಅಂದ್ರೆ ಬೆಳೆಗಳಿಗೆ ಅನುಗುಣವಾಗಿ ನಾವು ಯಂತ್ರೋಪಕರಣಗಳನ್ನ ಬಳಸಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಈಗ ನಾವು ಈರುಳ್ಳಿಯನ್ನ ನಾವು ಕಟಾವು ಮಾಡಬೇಕು ಅಂದ್ರೆ ಭೂಮಿಯಲ್ಲಿ ಬೆಳೆದಿರದನ್ನ ನಾವು ಮೇಲ್ಗಡೆ ತೆಗಿಬೇಕಂತ ಒಂದು ಬಂದಾಗ ಟ್ರ್ಯಾಕ್ಟರ್ ಚಾಲಿತ ಇರತಕ್ಕಂಥ ಒಂದು ಡಿಗ್ಗರ್ ಅಂತ ಇದೆ, ಅದನ್ನ ನಾವು ಪ್ರಯೋಗ ಮಾಡಿ ನೋಡಿದೀವಿ. ಹಿಂಗಾಗಿ ಅದು ಕೂಡ ನಾವು ಬಳಸಬಹುದು. ಆದ್ರೆ ಅದನ್ನ ಏನಂತಂದ್ರೆ ಇನ್ನೂ ಅದು ಆವಿಷ್ಕಾರದ ಹಂತಗಳಲ್ಲಿದ್ದಾವೆ. ಹೀಗಾಗಿ ನಮ್ಗೆ ಏನನ್ನಿಸ್ತದೆ, ಈ ಹತ್ತಿ ಬಿಡಿಸ್ತಕ್ಕಂತ ಒಂದು ಯಂತ್ರ ರೈತರಿಗೆ ಬೇಕು ಅಂತ ಬಹಳಷ್ಟು ಡಿಮ್ಯಾಂಡ್ ಇದೆ. ಅದು ಏನಾಗಿದೆ, ಹೊರದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಈ ಹತ್ತಿ ಏನಾಗ್ತದೆ, ಒಂದೇ ಸಮಯಕ್ಕೆ ಹತ್ತಿಯ ಒಂದು ಹೊರರೂಪ ನಮಗೆ ಸಿಗ್ತದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, 2-3 ಸಲ ನಾವು ಅದನ್ನ ಬಿಡಿಸ್ತಾ ಇರ್ತೀವಿ. ಆ ಕೈಲಿಂದನೇ ನಾವು ಸದ್ಯಕ್ಕೆ ಬಿಡಿಸ್ತಾ ಇದ್ದೀವಿ. ಹತ್ತಿ ಬಿಡಿಸ್ತಕ್ಕಂಥ ಯಂತ್ರವನ್ನು ಇನ್ನೂ ಸಂಶೋಧನೆ ಹಂತದಲ್ಲೇ ಇದೆ, ಇನ್ನೂ ಆವಿಷ್ಕಾರ ಅದರಲ್ಲಿ ನಡೀತಾ ಇದೆ. ಹೀಗಾಗಿ ಈ ಕಟಾವು ವಿಷಯಕ್ಕೆ ಬಂದಾಗ ಏನನ್ನಿಸ್ತದೆ, ಈ ಭತ್ತದ ಗದ್ದೆ ಅಥವಾ ಈ ಒಂದು ತೊಗರೆ ಬೆಳೆಗೆ ಇನ್ನೂ ನಮಗೆ ಸಮಸ್ಯೆ ಇರೋದು, ಕಟಾವಿನ ಒಂದು ಸಮಸ್ಯೆ ಇರೋದು ಜೋಳದ ಬೆಳೆಯಲ್ಲಿ ಕೂಡ ಕಂಡು ಬಂದಿದೆ. ಜೋಳದವನ್ನು ನಾವು ಕುಡುಗೋಲಿನಿಂದ ಕತ್ತರಿಸಿ ನಾವು ಕಟಾವು ಮಾಡ್ತಾ ಇರ್ತೀವಿ. ಇನ್ನೂ ನಮಗೆ ಆ ಒಂದು ಕಟಾವಿನ ಯಂತ್ರ ನಮಗೆ ರೈತರಿಗೆ ಸಿಗಬೇಕಾಗಿದೆ. ಈ ದಿಸೆಯಲ್ಲಿ ನಮ್ಮ ಕೃಷಿ ಪ್ರಯತ್ನ ನಡೆದಿದೆ. ಮೆಣಸಿನಕಾಯಿದು ಹಾಗೆ ಸಮಸ್ಯೆ, ಸಾಮಾನ್ಯವಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಕೂಡ ಇದೇ ಸಮಸ್ಯೆ ಇದೆ. ಈ ತೋಟಗಾರಿಕೆ ಬೆಳೆಗಳು ಏನು ನಮಗೆ ಕಂಡು ಬರ್ತವೆ ಅಲ್ಲಿ ನಮಗೆ ಈ ಕಟಾವಿನ ಸಮಸ್ಯೆ ಅಲ್ಲಿ ಕಂಡು ಬಂದಿದೆ. ಆವಿಷ್ಕಾರಗಳು ನಡೀತಾ ಇದಾವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಈ ಒಂದು ಪ್ರಯತ್ನ ನಡೀತಾ ಇದೆ. ಈ ಆ ಒಂದು ಹಂತದಲ್ಲಿ ಹೇಳ್ಬೇಕಂತಂದ್ರೆ ಈ ಕಂಬೈನ್ ಹಾರ್ವೆಸ್ಟರ್ ನಾವು ಬಳಸ್ತಾ ಇರ್ತೀವಿ ಭತ್ತದ ಗದ್ದೆಯಲ್ಲಿ. ಅದನ್ನ ಯಾಕಂದ್ರೆ ರೈತರು ಏನಾಗಿದೆ, ಅದು ರೈತರಿಗೆ ಉಪಯೋಗ ಆಗಿದೆ. ಕಂಬೈನ್ ಹಾರ್ವೆಸ್ಟರ್ ಬೇರೆ ಬೇರೆ ಬೆಳೆಗಳಿಗೆ ಅನುಗುಣವಾಗಿ ಅಂದ್ರೆ ತೊಗರಿ ಬೆಳೆ ಅಥವಾ ಇನ್ನೊಂದು ಹೆಸರು ಯಾವುದೇ ಇದ್ರು ಅಲ್ಲಿ ನಾವು ಮಾಡತಕ್ಕಂಥದ್ದು ಒಂದು ವ್ಯವಸ್ಥೆ ಏನಂತಂದ್ರೆ ಬ್ಲೇಡ್ ನ ಮಾತ್ರ ನಾವು ಸುಧಾರಣೆ ಬ್ಲೇಡ್ ಕಟ್ ಮಾಡಿ ಬಳಸ್ತಾ ಇರ್ತೀವಿ. ಅದೇ ರೀತಿ ಮೆಣಸಿನಕಾಯಿಗೆ, ಹತ್ತಿಗೆ ಮತ್ತು ಇನ್ನಿತರ ಯಾವುದೇ ಒಂದು ಬೆಳೆಗಳಿಗೆ ಮಾಡಬೇಕಂದ್ರೆ ಅಲ್ಲಿ ನಾವು ಸ್ವಲ್ಪ ಈ ಬೆಳೆ ರೂಪಗಳನ್ನು ತಿಳ್ಕೊಂಡು ಅದನ್ನು ನಾವು ಮುಂದಿನ ಹಂತಗಳಲ್ಲಿ ಮಾಡಬೇಕಂತ ಒಂದು ಕಂಡು ಬಂದಿದೆ. ಒಳ್ಳೆಯದು ಪ್ರಕಾಶ್ ಅವರೇ. ಈ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾದದ್ದು ಹತ್ತಿ ಬಿಡಿಸ್ತಕ್ಕಂಥ ಯಂತ್ರ, ಮೆಣಸಿನಕಾಯಿ ಹರಿತಕ್ಕಂಥ ಯಂತ್ರ, ಜೊತೆಗೆ ಈರುಳ್ಳಿಯನ್ನು ಕಟಾವು ಮಾಡ್ತಕ್ಕಂಥ ಯಂತ್ರ, ಜೋಳವನ್ನು ಕಟಾವು ಮಾಡ್ತಕ್ಕಂಥ ಯಂತ್ರ, ಇವು ಪ್ರಮುಖವಾಗಿ ರೈತರಿಗೆ ಬೇಕಾಗಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ವಿಶ್ವವಿದ್ಯಾಲಯ, ನಿಮ್ಮ ಒಂದು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಂಶೋಧನೆಗಳು, ಪ್ರಯತ್ನಗಳು ನಡೀಲಿ ಅಂತ ಹೇಳೋಣ. ಇನ್ನು ಮುಖ್ಯವಾಗಿ ರೈತರಿಗೆ ತಾವು ತಜ್ಞರಾಗಿ ಈ ಕೃಷಿ ಯಂತ್ರೋಪಕರಣ ಬಳಸಿದಾಗ ರಿಪೇರಿ ಮಾಡೋದು ಸಾಮಾನ್ಯ, ಬಂದೇ ಬರ್ತಾವೆ ರಿಪೇರಿ. ಆಮೇಲೆ ರೈತರು ಯಂತ್ರೋಪಕರಣ ತರ್ತಾರೆ ಮಾರುಕಟ್ಟೆಯಿಂದ, ರಿಪೇರಿ ಮಾಡ್ಲಿಕ್ಕೆ ಸಿಗೋದಿಲ್ಲ, ಏನೋ ಕಟ್ಟಾಗತ್ತೆ, ಸಾಮಾನು ಸಿಗೋದಿಲ್ಲ, ಹಂಗೆ ಇಟ್ಬಿಡ್ತಾರದು, ಹಂಗೆ ಮೂಲಿಗೆ ಬಿದ್ದುಬಿಡ್ತದೆ. ಇಲ್ಲಿ ರೈತರಿಗೆ ರಿಪೇರಿ ಮಾಡೋದಿರ್ಬೋದು, ಬಳಸೋದಿರ್ಬೋದು, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥ ಬಗ್ಗೆ ಒಂದು ಸ್ವಲ್ಪ ತರಬೇತಿನೂ ಬೇಕಾಗತ್ತೆ. ಇದೇನು ತರಬೇತಿ ವ್ಯವಸ್ಥೆಗಳು ಏನಾದ್ರು ಕೊಡ್ತೀರಾ ತಾವು? ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಸಾಮಾನ್ಯವಾಗಿ ನಾವು ವಿವಿಧ ಬಗೆಯ ಕೃಷಿ ಯಂತ್ರೋಪಕರಣಗಳನ್ನು ಬೆಳೆಗಳಿಗೆ ಬಳಸಿದಾಗ ರಿಪೇರಿ, ದುರಸ್ತಿ ಅಂತ ಏನು ಹೇಳ್ತೀವಿ, ಆ ರಿಪೇರಿಗೆ ಬರೋದು ಸರ್ವೇ ಸಾಮಾನ್ಯ. ಈ ಒಂದು ಸಂದರ್ಭದಲ್ಲಿ ಈ ಯಾವ ರೀತಿ ಅದನ್ನು ರಿಪೇರಿ ಮಾಡಬೇಕು ಅಂದರೆ, ನಾವು ಆ ಒಂದು ಯಂತ್ರೋಪಕರಣವನ್ನು ನಾವು ಮೊದಲನೇದಾಗಿ ಅದನ್ನು ವೀಕ್ಷಣೆ ಮಾಡಬೇಕು. ಮೊದಲನೇದಾಗಿ ಏನಂದರೆ, ಯಂತ್ರೋಪಕರಣದ ನಟ್ಟು ಬೋಲ್ಟ್ಗಳು ಸರಿಯಾಗಿದ್ದಾವ, ಬ್ಲೇಡ್ ಸರಿಯಾಗಿದೆಯಾ, ಬ್ಲೇಡ್ ಚೆನ್ನಾಗಿದೆಯಾ, ಬ್ಲೇಡ್ ಕಟ್ ಮಾಡ್ತಕ್ಕಂಥ ಬ್ಲೇಡ್ ಇರ್ಬೋದು ಅಥವಾ ಈ ಚೈನ್ ಇರ್ಬೋದು, ಬೆಲ್ಟ್ ಇರ್ಬೋದು, ಇವನ್ನ ನಾವು ಆವಾಗವಾಗ ನಾವು ನೋಡ್ತಾನೆ ಇರಬೇಕು. ಇಲ್ಲಪ್ಪ ಅಂದರೆ ಆ ಯಂತ್ರೋಪಕರಣದ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ. ಈ ಒಂದು ದಿಸೆಯಲ್ಲಿ ಸಣ್ಣ ಪುಟ್ಟ ರಿಪೇರಿಗಳು ಇದ್ದರೆ ರೈತರು ಅದನ್ನು ಅನುಭವದ ಮೂಲಕ ಮಾಡ್ಕೊಳ್ಬೋದು. ಬಹಳಷ್ಟು ಹೆಚ್ಚಿನ ಒಂದು ರಿಪೇರಿ ಏನಾದರೂ ಇತ್ತಂದರೆ ಸರ್ವಿಸಿಂಗ್ ಸೆಂಟರ್ ಅಂಥೇಳಿ ನಗರ ಪ್ರದೇಶಗಳಲ್ಲಿ ಅಥವಾ ಹಳ್ಳಿಯ ಪ್ರದೇಶಗಳಲ್ಲಿ ಸರ್ವಿಸ್ ಸೆಂಟರ್ಗಳನ್ನು ಈ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಮೂಲಕ ಅವುಗಳನ್ನು ಸರ್ವಿಸ್ ಸೆಂಟರ್ಗಳನ್ನು ನಾವು ಮಾಡಿದರೆ, ಯಾವ ರೀತಿ ನಾವು ಟೂ ವೀಲರು, ಕಾರು ಮತ್ತು ಇವುಗೆಲ್ಲ ಸರ್ವಿಸ್ ಸೆಂಟರ್ ಅಂತ ಮಾಡ್ತಾರೆ, ಅದೇ ರೀತಿ ಸರ್ವಿಸ್ ಸೆಂಟರ್ ಅಂಥೇಳಿ ಐ ಟಿ ಐ ಓದಿದ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಯುವಕರಿರ್ಬೋದು, ಯಾರೇ ಒಂದು ತರಬೇತಿ ಒಂದು ತರಬೇತಿ ಹೊಂದಿರತಕ್ಕಂಥ ಯುವಕರನ್ನು ಈ ಒಂದು ಸರ್ವಿಸ್ ಸೆಂಟರ್ನಲ್ಲಿ ಅವ್ರನ್ನ ಒಂದು ಕೆಲಸದಲ್ಲಿ ನಿರ್ವಹಿಸಿದಾಗ ಮುಂದೆ ಅವು ಕೃಷಿ ಯಂತ್ರೋಪಕರಣಗಳಲ್ಲಿ ಏನಾದರೂ ಮೇಜರ್ ಇರತಕ್ಕಂಥ ರಿಪೇರಿ ಬಂತಂದರೆ ಆ ಸರ್ವಿಸ್ ಸೆಂಟರ್ನಲ್ಲಿ ನಾವು ಬಳಕೆ ಮಾಡ್ಕೋಬೋದು. ಅಥವಾ ಸಾಕಷ್ಟು ಯಂತ್ರೋಪಕರಣಗಳನ್ನು ರಿಪೇರಿ ಮಾಡ್ತಕ್ಕಂಥ, ದುರಸ್ತಿ ಮಾಡ್ತಕ್ಕಂಥ ಸಾಕಷ್ಟು ಕಂಪನಿಗಳಿದ್ದಾವೆ. ಆದರೆ ಎಲ್ಲರೂ ಕಂಪನಿಗಳಿಗೆ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ, ದೂರ ದೂರ ಚೆನ್ನೈ ಬೆಂಗಳೂರು ಅಂತಲ್ಲಿ ಇರ್ತವೆ. ಹೀಗಾಗಿ ನಮಗೇನು ಅನ್ನಿಸ್ತದೆ, ಈ ಸರ್ವಿಸ್ ಸೆಂಟರ್ಗಳನ್ನು ಈ ಹಳ್ಳಿ ನಗರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಪ್ರದೇಶಗಳಲ್ಲಿ ಕೂಡ ಅದನ್ನು ಓಪನ್ ಮಾಡಿ ಈ ಒಂದು ಆ ರೀತಿ ಮಾಡಬೇಕಾದ್ರೆ ಒಂದು ಯುವಕರಿಗೆ ಒಂದು ತರಬೇತಿಯ ಒಂದು ಅವಶ್ಯಕತೆ ತುಂಬ ಕಂಡು ಬಂದಿದೆ. ಈ ರೈತರಿಗೂ ಕೂಡ ತರಬೇತಿಯ ಅವಶ್ಯಕತೆ ಇದೆ. ಹೀಗಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಒಂದು ಸರ್ವಿಸ್ ಸೆಂಟರ್ ಅಂದರೆ ಯಂತ್ರೋಪಕರಣಗಳ ದುರಸ್ತಿ ಮಾಡ್ತಕ್ಕಂಥ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು ಪ್ರಾತ್ಯಕ್ಷಿಕೆ ಮೂಲಕ ನಮ್ಮಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ ಕೂಡ ಇದೆ. ಅದನ್ನು ರೈತರು ಆದರೂ ಅದರಲ್ಲಿ ನಾವು ಒಂದು ತಿಂಗಳ ಒಂದು ತರಬೇತಿ ಕಾರ್ಯಕ್ರಮ, 15 ದಿವಸದ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಪ್ರಾತ್ಯಕ್ಷಿಕೆ ಮೂಲಕ ಅವರಿಗೆ ಮಾಡ್ತಾ ಇರ್ತೀವಿ. ಅದರ ಒಂದು ಸದುಪಯೋಗವನ್ನು ಕೂಡ ರೈತರು ಅಲ್ಲಿ ಪಡಿಬೇಕಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಈಗ ರೈತರು ಕೃಷಿ ಯಂತ್ರೋಪಕರಣಗಳನ್ನು ಎಲ್ಲಿ ತೊಗೊಳ್ರಿ ಸರ್? ನಾವು ಸಣ್ಣ ರೈತರು ಇದ್ದೀವಿ, ಭಾಳ ತುಟ್ಟಿದಾವ, 1 ಲಕ್ಷದ 2 ಲಕ್ಷದವ, ಅವ್ನು ಎಲ್ಲಿ ತೊಗೊಳಕಾಗತ್ತೆ ನಮಗೆ ಅಂತಕ್ಕಂಥ ವಿಚಾರ ರೈತರು ಹೇಳ್ತಿರ್ತಾರೆ. ಯಾವುದೇ ಒಂದು ಉಳುಮೆ ಮಾಡ್ತಕ್ಕಂಥ ಇರ್ಬೋದು, ಹಾರ್ವೆಸ್ಟ್ ಮಾಡ್ತಕ್ಕಂಥ ಯಂತ್ರೋಪಕರಣ ಇರ್ಬೋದು, ಸಿಂಪರಣೆ ಮಾಡ್ತಕ್ಕಂಥ ಯಂತ್ರಗಳಿರ್ಬೋದು, ಭಾಳ ತುಟ್ಟಿದಾವೆ ಅಂತ ಹೇಳ್ತಾರೆ. ಇಲ್ಲಿ ಸಬ್ಸಿಡಿ ವಿಷಯ ಬಂದಾಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ರೈತರಿಗೆ ಸಾಕಷ್ಟು ಬೇರೆ ಬೇರೆ ಯೋಜನೆಯಲ್ಲಿ ಸಬ್ಸಿಡಿನ ಕೊಡ್ತಾ ಇರತ್ತೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ ಕೃಷಿ ಯಂತ್ರೋಪಕರಣಗಳ ಸಬ್ಸಿಡಿ ಬಗ್ಗೆ? ಸಾಮಾನ್ಯವಾಗಿ ರೈತರು ಏನಂತಂದರೆ ಈ ಕೃಷಿ ಯಂತ್ರೋಪಕರಣಗಳ ಏನು ನಮಗೆ ಬಳಕೆ ಅವಶ್ಯಕತೆ ಅಂತ ಏನು ಕಂಡು ಬಂದಿದೆ, ಅದನ್ನು ಖರೀದಿ ಮಾಡಬೇಕಾದ್ರೆ ಅಥವಾ ಅದನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಅದರ ಬೆಲೆಗಳು ತುಂಬ ಸ್ವಲ್ಪ ಬೇರೆ ವಿಷಯಗಳಿಗೆ ನೋಡಿದಾಗ ಜಾಸ್ತಿ ಅನ್ನಿಸ್ತವೆ. 10,000 ರೂಪಾಯಿಯಿಂದ ಹಿಡಿದು 10 ಲಕ್ಷದವರೆಗೂ ಕೂಡ ಯಂತ್ರೋಪಕರಣಗಳ ಬೆಲೆ ಇದ್ದಾವೆ. ಹೀಗಿದ್ದಾಗ ಎಲ್ಲ ಯಂತ್ರೋಪಕರಣಗಳನ್ನು ರೈತರು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಅಂದರೆ ರಿಯಾಯಿತಿ ಧನದಲ್ಲಿ ಅದನ್ನು ನಾವು ಕೊಂಡ್ಕೊಳ್ಬಹುದಂತ ಒಂದು ವ್ಯವಸ್ಥೆಯನ್ನು ಈ ಒಂದು ಕೃಷಿ ಇಲಾಖೆಯಲ್ಲಿ ಮಾಡಿದ್ದಾರೆ. ರೈತರು ಮೊದಲನೇದಾಗಿ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಆ ಒಂದು ಸಬ್ಸಿಡಿ ಒಂದು ವಿಷಯಕ್ಕೆ ಬಂದಾಗ 50%-90% ರಿಯಾಯಿತಿ ದರದಲ್ಲಿ ಯಂತ್ರೋಪಕರಣಗಳ ಒಂದು ಲಭ್ಯತೆ ಇದೆ. ಆ ಯಂತ್ರೋಪಕರಣಗಳು ಸರಿಯಾಗಿ ಕೆಲಸ ಮಾಡ್ತಾವೋ ಇಲ್ವೋ ಅನ್ನೋ ಒಂದು ಪರೀಕ್ಷಾ ಕೇಂದ್ರವನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿದ್ದೀವಿ. ಅಂದರೆ ಯಾವುದೇ ಒಂದು ಕೃಷಿ ಉಪಕರಣ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ದೊರಕಬೇಕಾದ್ರೆ ಆ ಒಂದು ಯಂತ್ರದ ಒಂದು ಪರೀಕ್ಷೆಯನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಬೆಂಗಳೂರು, ಧಾರವಾಡದಲ್ಲಿ ಅದನ್ನು ಮೊದಲನೇದಾಗಿ ನಾವು ಮಾಡಿರ್ತೀವಿ. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಪನಿಗಳು ತಯಾರು ಮಾಡಿ ರೈತರಿಗೆ ಅದನ್ನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಾಗ ರೈತರಿಗೂ ಕೂಡ ಬಹಳಷ್ಟು ಅನುಕೂಲತೆ ಆಗ್ತದೆ. ಅಥವಾ ಈ ಸಬ್ಸಿಡೀಸ್ ನಮಗೆ ಸಿಗದೇ ಇದ್ದಾಗ, ರಿಯಾಯಿತಿ ದರದಲ್ಲಿ ಸಿಗದೇ ಇದ್ದಾಗ ನಾವು ಏನು ಮಾಡಬೇಕಂದ್ರೆ ರೈತರಾದವರು ಅದನ್ನ ಬಾಡಿಗೆ ರೂಪದಲ್ಲಿ ಕೂಡ ಬಳಸಬಹುದು. ಎಲ್ಲಾ ವಸ್ತುಗಳನ್ನು ನಾವು ಯಂತ್ರೋಪಕರಣ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬಾಡಿಗೆ ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರ ಅಲ್ಲಲ್ಲಿ ಬೇರೆ ಬೇರೆ ವಿವಿಧ ಜಿಲ್ಲೆಗಳ ಹಂತಗಳಲ್ಲಿ ಮಾಡಿದ್ದಾರೆ, ಅದರ ಒಂದು ಸದುಪಯೋಗವನ್ನು ಕೂಡ ರೈತರು ಪಡೆಯಬಹುದು. ಹೀಗಾಗಿ ಈ ಒಂದು ಹೆಚ್ಚಿನ ಬೆಲೆ ಇರತಕ್ಕಂಥ ಯಂತ್ರೋಪಕರಣಗಳು ಏನಾದರೂ ಇದ್ರೆ ಅದನ್ನ ನಾವು ಸಬ್ಸಿಡಿ ಮುಖಾಂತರ ಅಥವಾ ಬಾಡಿಗೆ ಯಂತ್ರಗಳ ಮುಖಾಂತರ ನಾವು ಕೆಲಸಗಳನ್ನು ಕೃಷಿ ಚಟುವಟಿಕೆಗಳನ್ನು ಮಾಡಿ ನಮ್ಮ ಕೃಷಿ ಚಟುವಟಿಕೆಗಳನ್ನು ಯಂತ್ರೋಪಕರಣಗಳನ್ನು ಮಾಡೋದ್ರಿಂದ ಈ ರೈತರಿಗೆ ಈ ಲಾಭದಾಯಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಾವು ಕೃಷಿ ಯಂತ್ರೋಪಕರಣ ವಿಭಾಗದ ಮುಖ್ಯಸ್ಥರಿದ್ದಿರ್ತಾವು, ಮುಂದಿನ ದಿನಗಳಲ್ಲಿ ಏನು ಒಂದು ನಿಮ್ಮ ಇಲಾಖೆ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ವಿಷನ್ ಏನಿಟ್ಕೊಂಡಿದೆ, ಏನು ರೈತರಿಗೆ ಕೊಡಬೇಕಂತಕ್ಕಂಥ ಒಂದು ಗುರಿ ಆದೇಶ ಉದ್ದೇಶಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದೆ? ನಾವು ಈ ಒಂದು ರೈತರಿಗೆ ಹೆಚ್ಚಿನ ರೂಪದಲ್ಲಿ ಅಂದರೆ ಯಂತ್ರೋಪಕರಣಗಳು ಒದಗಿಸಬೇಕಂತ ಒಂದು ಸಂದರ್ಭ ಒಂದು ಕಂಡು ಬಂದಾಗ ಈಗ ನಮ್ಮ ಆವಿಷ್ಕಾರ ಸಂಶೋಧನೆ ಏನಂತಂದ್ರೆ ಈ ಡ್ರೋನ್ ಮುಖಾಂತರ ಈಗ ಅದನ್ನ ನಾವು ಈ ಒಂದು ಸಿಂಪರಣ ಯಂತ್ರದ ಮೂಲಕ ಕೆಲಸವನ್ನು ಮಾಡಬಹುದು. ಅಥವಾ ಈ ನಾವು ಏನು ಫೋಟೋಗಳು ಈಗ ಸಾಮಾನ್ಯವಾಗಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ರೋಗ ಇವಕ್ಕೆ ಕೀಟನಾಶಕ ಬರೋದು ಸಾಮಾನ್ಯ. ಫೋಟೋಗಳನ್ನ ನಾವು ಡ್ರೋನ್ ಮುಖಾಂತರ ತಗೊಂಡ್ ಬಂದು ಅಂದ್ರೆ ಯಾವ ಗಿಡಕ್ಕೆ ಎಲ್ಲಿ ರೋಗ ಬಂದಿದೆ ಅದನ್ನ ನಾವು ತಜ್ಞರು ಅಲ್ಲಿ ಹೋಗದೇನೆ ಡ್ರೋನ್ ಮುಖಾಂತರ ಅದನ್ನ ಫೋಟೋಗ್ರಫಿ ಮಾಡಿ ಇಮೇಜ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ, ಅದನ್ನ ನಾವು ನಮ್ಮ ಕ್ಯಾಮ್ರಾದ ಮುಖಾಂತರ ಪಡ್ಕೊಂಡು ಅದನ್ನ ನಮ್ಮ ಒಂದು ಲ್ಯಾಬೊರೇಟರಿಯಲ್ಲಿ ಅದರ ಒಂದು ಆವಿಷ್ಕಾರ ಮಾಡಿ ಅದರ ಒಂದು ಮುಂದಿನ ಹಂತಗಳಲ್ಲಿ ಇಮೇಜ್ ಪ್ರೊಸೆಸಿಂಗ್ ಮಾಡಿ ನಾವು ಯಾವ ರೀತಿ ಅದನ್ನ ಈ ರೋಗಗಳನ್ನು ತಡಿಬೇಕು ಡ್ರೋನ್ ಮುಖಾಂತರ, ಇದು ಒಂದು ಸಂಶೋಧನೆ ನಮ್ಮಲ್ಲಿ ನಡೀತಾ ಇದೆ. ಅದೇ ರೀತಿ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಒದಗಿಸ್ತಕ್ಕಂಥ ಒಂದು ಉಪಕರಣಗಳೊಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲಾನು ದುಬಾರಿ ಬೆಲೆಗೆ ಸಿಗದೇ ಇರಬಹುದು, ಕಡಿಮೆ ಖರ್ಚಿನಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಉಪಕರಣಗಳನ್ನು ನಾವು ಮುಂದಿನ ಹಂತಗಳಲ್ಲಿ ಮಾಡ್ತಾ ಇರ್ತೀವಿ. ಅದು ಅಂದರೆ ಬೆಲೆ ಕಡಿಮೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ, ಅದು ಒಂದು ವ್ಯವಸ್ಥೆ ನಾವು ಮಾಡೋದ್ರಿಂದ ರೈತರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಒಳ್ಳೆಯದು ಕೆ ವಿ ಪ್ರಕಾಶ್ ಅವರೇ, ನಿಮ್ಮ ಒಂದು ಫೋನ್ ಸಂಖ್ಯೆನ ಕೊಡ್ತೀರಿ ರೈತರಿಗೆ, ಏನಾದರೂ ಕೃಷಿ ಯಂತ್ರಗಳ ಬಗ್ಗೆ ರೈತರು ವಿಶೇಷವಾದಂತಹ ಮಾಹಿತಿ ಬೇಕಂತಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ನಿಮ್ಮ ನಂಬರ್ ಅನ್ನ ಹೇಳಿ, ಫೋನ್ ಸಂಖ್ಯೆಯನ್ನು. ಈ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ರೈತರಿಗೆ ಬೇಕೆನಿಸಿದರೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನನ್ನ ನಂಬರ್ ಪ್ರಕಾಶ್ ಕೆವಿ, ನನ್ನ ಹೆಸರು ಪ್ರಕಾಶ್ ಕೆವಿ, ಆ ನಂಬರ್ ಅಂತಂದರೆ 9449585583 ಈ ಒಂದು ಮೊಬೈಲ್ ಮುಖಾಂತರ ಸಂಪರ್ಕ ಮಾಡಬಹುದು. ಅಥವಾ ಖುದ್ದಾಗಿ ನಮ್ಮ ಈ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಬಂದು ಅಲ್ಲಿನೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಈ ಒಂದು ರೈತರಿಗೆ ಅನುಕೂಲ ಆಗಿರತಕ್ಕಂಥ ಒಂದು ಮಾಹಿತಿಯನ್ನು ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಯಂತ್ರೋಪಕರಣಗಳ ಬಳಕೆ ಅವಶ್ಯಕತೆ ಮತ್ತು ಅದರ ನಿರ್ವಹಣೆ ಬಹಳಷ್ಟು ಕಂಡು ಬಂದಿದೆ. ಈ ಒಂದು ವ್ಯವಸ್ಥೆಯನ್ನು ರೈತರು ಸದುಪಯೋಗ ಪಡಲಿ ಅಂತ ಹೇಳಿ ನನ್ನ ಒಂದು ಆಶಯವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರೇ, ಇದುವರೆಗೂ ವಿವಿಧ ರೀತಿಯ ಕೃಷಿ ಯಂತ್ರೋಪಕರಣಗಳು ಅಂದರೆ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಯಂತ್ರೋಪಕರಣಗಳ ಬಳಕೆಯನ್ನು ಮಾಡಬಹುದು, ಅವುಗಳ ಮಹತ್ವ ಏನಿದೆ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ರೈತರು ನಿಮ್ಮನ್ನು ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆಯ ಅನಿವಾರ್ಯತೆ ಮತ್ತು ಇತ್ತೀಚೆಗೆ ಬಂದಿರುವ ಹೊಸ ಯಂತ್ರೋಪಕರಣಗಳ ಕುರಿತು ಡಾಕ್ಟರ್ ಪ್ರಕಾಶ್ ಕೆವಿ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಬುಲತ್ತಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ

ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಟ್.